ಪರಿಷತ್ತಿನ 25 ಸ್ಥಾನಗಳಿಗೆ ಡಿಸೆಂಬರ್ 10ರಂದು ಚುನಾವಣೆ, ಇಂದಿನಿಂದ ಮಾದರಿ ನೀತಿ ಸಂಹಿತೆ ಜಾರಿ. ರಾಜ್ಯದಲ್ಲಿ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ಕೆ ಚಾಲನೆ, ಸಚಿವ ಡಾ ಕೆ ಸುಧಾಕರ್. ರಾಜ್ಯದಲ್ಲಿ ಮರಳು ಗಣಿಗಾರಿಕೆಗೆ ಶೀಘ್ರದಲ್ಲೇ ಹೊಸ ನೀತಿ ಜಾರಿ, ಹಾಲಪ್ಪ ಆಚಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಕೆಳಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08272200006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾ ವಿಜಯ ಅಂಗಡಿ. ಬನ್ನಿ ಕೃಷಿ ಸಿರಿ ನೇರ ಸಂವಾದದ ಕಾರ್ಯಕ್ರಮ. ಕೇಳಿದರೆ ಮಡಿಕೇರಿ ಆಕಾಶವಾಣಿಯಿಂದ ಮಂಗಳವಾರದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಈ ಒಂದು ವಿಚಾರ ಹೇಳೋದಕ್ಕಿಂತ ಮುಂಚಿತವಾಗಿ ನೀವು ಸಂಪರ್ಕ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಿ. ಮಾತಾಡ್ತಾ ಇರಿ ಶ್ರೋತೃಗಳೇ. ರೈತರು ಸಂಪರ್ಕ ಮಾಡಿ ಅನುಭವಿ ರೈತರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಕೇಳ್ತಾ ಇದೆಯಾ? ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಹೇಳಿ ನಿಮ್ಮ ಹೆಸರು. ನಿಮ್ಮ ಹೆಸರು? ನವೀನ್ ಅಂತ ಹೇಳಿ. ನವೀನ್ ಅವ್ರ ಎಲ್ಲಿಂದ ಸ್ವಾಮಿ? ನಾನು ಕಾಸರಗೋಡು ಬದಿಯಡ್ಕ. ಬದಿಯಡ್ಕ ಬದಿಯಡ್ಕ ಕೇಳಿದಿರಾ? ನಿಮ್ಮ ಬದಿಯಲ್ಲೇ ನಾವು ಇದ್ದೀವಿ. ಹೌದಾ? ಅಲ್ವಾ, ಹಂಗಾಗಿ ನೀವು ಸಂಪರ್ಕ ಮಾಡಿದಿರಿ. ಇಲ್ಲ, ಯಾವಾಗ್ಲೂ ಸಿಗ್ತಾನೆ ಇಲ್ಲ. ಹೌದಾ? ನವೀನ್ ಅವರು ತಾವ್ ಏನ್ ಓದಿದಿರಿ? ತಾವ್ ಏನ್ ಓದಿರೋದು? ನಾನು ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯು ಓದ್ತಾ ಇದೀರಾ ಅಥವಾ ಓದಿದ್ದಾಯ್ತ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಯಾವಾಗ್ಲೇ ಆಗಿದೆ. ಹೌದಾ? 53 ಆಯ್ತು ಏಜ್ ನನಗೆ. 53? ಹೌದಾ. ಏನು ನಿಮ್ಮ ವೃತ್ತಿ? ನಮ್ದು ಏನಿಲ್ಲ ಸರ್, ಇವಾಗ ಸ್ವಲ್ಪ ಕಾಲಿಗೆ ಸ್ವಲ್ಪ ಗಾಯ ಆಗಿ ಇನ್ನು ರೆಸ್ಟಿನಲ್ಲೇ ಇದ್ದೇನೆ. ಹೌದಾ? ಓಹೋ. ಹೌದೌದು. ಎಷ್ಟು ದಿನ ಆಯ್ತು ಕಾಲಿ ನೋವಾಗಿ? ಅಂದ್ರೆ ಎರಡ್ ಮೂರ್ ತಿಂಗಳಾಯ್ತು. ಓಹೋ, ಏನ್ ತೊಂದ್ರೆ ಆಯ್ತು? ಅದು ಏನಿಲ್ಲ, ಅಡಿಗೆ ಒಂದು ಸಾಗಿ ಏನೋ ತೋಟದಲ್ಲಿ ಹೋಗುವಾಗ ಏನೋ ತಾಗಿ ಸ್ವಲ್ಪ ಹಾಗೆ ಸೆಪ್ಟಿಕ್ ಆಗಿ ಶುಗರ್ ಎಲ್ಲ ಇದೆ ಸ್ವಲ್ಪ. ಹಾಗೆ ಇನ್ನು ಒಣಗ್ತಾ ಬರ್ತಾ ಇದೆ, ಸ್ವಲ್ಪ ಟೈಮ್ ಬೇಕಷ್ಟೇ. ಅಲ್ವಾ? ನಿಜ. ಹೌದು ಸರ್. ನಿಮ್ದು ಕಾರ್ಯಕ್ರಮ ಎಲ್ಲ ಯಾವಾಗ್ಲೂ ಕೇಳ್ತಾ ಇರ್ತಾನೆ. ನಿಜ. ತಮ್ದು ಜಮೀನು ತೋಟ ಎಷ್ಟಿದೆ? ಇದೆ ಸ್ವಲ್ಪ ಸ್ವಲ್ಪ. ಅಡಿಕೆ, ಬಾಳೆ, ತೆಂಗು ಅಂತೇಳಿ ಅಲ್ವಾ? ಗೇರು. ಗೇರು. ಗೋಡಂಬಿ. ಗೋಡಂಬಿ ಅಲ್ವಾ? ಹೌದು. ಗೇರು, ಗೋಡಂಬಿ ಎರಡು ಹೆಸರನ್ನ ಬಳಸ್ತಾರೆ ನೋಡಿ ಅಲ್ವಾ? ಹೌದು, ಎಲ್ಲ ಕೆಲಸ ಮಾಡ್ತಿದ್ದೆ. ಇವಾಗ ಮಾತ್ರ ಏನಿಲ್ಲ, ಸಾಧಾರಣ ಒಂದು 6-7 ತಿಂಗಳಾಯ್ತು. ಸ್ವಲ್ಪ ಸೌರಿದೊಮ್ಮೆ ತಾಗಿತ್ತು, ಸ್ವಲ್ಪ ಕಡಿಮೆ ಆಯ್ತು, ಆಮೇಲೆ ಪುನಃ ಜಾಸ್ತಿ ಆಯ್ತು. ಹಾಗೆ ಈಗ ಏನು ಯಾವ್ದಕ್ಕೂ ಎಲ್ಲ ಹೋಗುದಿಲ್ಲ, ನೀರಿಗೆ ಬೇಕಿದಕ್ಕೆಲ್ಲ ಅಲ್ವಾ? ಹೇಳ್ತಿದ್ರೆ ಜಾಗೃತಿ ಮಾಡದಿದ್ರೆ ಪ್ರಾಬ್ಲಮ್. ಹೌದು. ನವೀನ್ ಅವರ ಒಂದು ಪ್ರಶ್ನೆ. ಸರ್, ಕರ್ನಾಟಕ ರಾಜ್ಯ ಸರ್ಕಾರವು MGNREGA ಅಡಿ ಎರೆಹುಳು ಗೊಬ್ಬರ ತಯಾರಿಸಲಿಕ್ಕೆ ಎಷ್ಟು ಹಣವನ್ನ ನೀಡ್ತಾ ಇದೆ ಅಂತ, ಎರೆಹುಳು ಗೊಬ್ಬರ ತಯಾರಿಸುವ ಘಟಕಕ್ಕೆ ಎಷ್ಟು ಹಣವನ್ನು ನೀಡ್ತಾ ಇದೆ? ಇಪ್ಪತ್ತೇಳು ಒಂಬತ್ತು ಹೆಂಗ ಹೇಳಿದ್ರಿ? ಇಪ್ಪತ್ತೇಳು ಒಂಬತ್ತು ಅಂತ ಒಂಬತ್ತು ಇಲ್ವಾ ಇಪ್ಪತ್ತೇಳು ಅಂತ ಹೆಂಗಂದ್ರಿ? ಅಲ್ಲಲ್ಲ ಒಂಬತ್ತು ಕೇಳಿದಾಗ ನೆನಪಿದೆ ಸರ್, 9000 ಇಲ್ದಿದ್ರೆ 27 ಏನೋ ಕೊಟ್ಟಿಗೆ ಕಟ್ಟಲಿಕ್ಕೆ ಹಾಗೇನಾಗಿದೆ? ಇಲ್ಲ ಸರಿಯಾಗಿ ಹೇಳಿದ್ರಿ, ಎರೆಹುಳು ಗೊಬ್ಬರ ತಯಾರಿಸುವ ಘಟಕಕ್ಕೆ 27,000 ರೂಪಾಯಿ ಹಣವನ್ನು ನೀಡಲಾಗುತ್ತೆ ಅಂತ ನೀವು ಹೇಳ್ತಾ ಇರೋದು ಸರಿಯಾದ ಉತ್ತರ. ಹೌದೌದು, ಅದೇ ನಾನು 9000 ಅಂದ್ರೆ ಮತ್ತೆ ಏನೋ ಇದಕ್ಕೆ ಕೊಡ್ತಾರೆ ಇನ್ನೊಂದು ಏನೋ ಯಾವ ಸಲುವಾಗಿ ಅನ್ಕೊಂಡು ನೆನಪು ಇಲ್ಲ ಅಲ್ವಾ? ಸರಿಯಾಗಿ ಹೇಳಿದ್ರಿ, ನಿಮ್ಮ ಗಾಯ ಅದೆಲ್ಲ ಬೇಗ ವಾಸಿ ಆಗ್ಲಿ, ಲವಲವಿಕೆಯಿಂದ ಮತ್ತೆ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಬೇಗ ಬರ್ಲಿ. ಧನ್ಯವಾದ ನವೀನ್, ನಮಸ್ಕಾರ. ಕೇಳಿದ್ರೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ನಿಮಗೆ ಗೊತ್ತಿದೆ, ಎರಡರ ಮುಂದೆ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ, ಯಾರು? ಕಡತವಾಯಿತು, ವ್ಯತ್ಯಾಸ ಆಯಿತು. ಶ್ರೋತೃಗಳೇ, ನ್ಯೂ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡ್ರು ಕೇಳ್ಬೋದು. ನಮಸ್ಕಾರ, ನಿಮ್ಮ ಹೆಸರು ಹೇಳ್ಬೋದಾ? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಹಲೋ, ನಮಸ್ತೆ. ನಮಸ್ಕಾರ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಂಡಲ್ವಾ? ತಮ್ಮ ಹೆಸರು? ಅಜಯ್ ವಲ್ತಾಜ. ಅಜಯ್? ಅಜಯ್, ಅಜಯ್. ಅಜಯ್ ಎಲ್ಲಿಂದ ಅಜಯ್? ಮಡಪ್ಪಾಡಿ ಗ್ರಾಮ, ಹಾಡಿಕಲ್ಲು. ಮಡಪ್ಪಾಡಿ ಯಾವ ತಾಲೂಕು? ಸುಳ್ಯ ತಾಲೂಕು. ಸುಳ್ಯ ತಾಲೂಕು. ಏನ್ ಮಾಡ್ತೀರಿ ಅಜಯ್? ನಾವು ಕೃಷಿ. ಎಷ್ಟು ಎಕರೆ ಜಮೀನು ತೋಟ ಇದೆ, ಏನೇನ್ ಬೆಳಿತೀರಿ ಹೇಳಿ? ಅಂದಾಜು 30 ಎಕರೆ. ಅಡಿಕೆ. ರಬ್ಬರು, ಅಡಿಕೆ ಇವೆರಡು ಬೆಳೆನ, ಇನ್ನು ಬೇರೆ ಇದಾವ? ತೆಂಗು. ತೆಂಗು ಇದೆ. ತೆಂಗು. ಚೆನ್ನಾಗಿದ್ದೀರಿ ಅಲ್ವಾ? ಹೌದು. ಏನು ಓದಿರೋದು ತಾವು? ಪಿಯುಸಿ ಆಗಿ ಡಿಪ್ಲೊಮಾ. ಎಷ್ಟು ವಯಸ್ಸು ತಮ್ದು ಅಜಯ್? 43. ಕೃಷಿ ಬಗ್ಗೆ ಏನ್ ಅನಿಸುತ್ತೆ ತಮ್ಗೆ? ತೊಂದ್ರೆ ಇಲ್ಲ, ಈ ವರ್ಷ ಮಾತ್ರ ಮಳೆ. ಇನ್ನು ಮಳೆ ನಿಂತಿಲ್ಲ ನಿಮ್ ಕಡೆಗೆಲ್ವಾ? ಇಲ್ಲ ಇಲ್ಲ. ಈ ಮಳೆಯಿಂದ ಏನ್ ಅನಾನುಕೂಲ ಆಗ್ಬಹುದು ನಿಮ್ಗೆ? ಒಂದು ಅಡಿಕೆ ಎಲ್ಲ ಒಣಗಿಸ್ಲಿಕ್ಕೆ ಬಾರಿ ಕಷ್ಟ ಆಗ್ತಾ ಉಂಟು ಅಲ್ವಾ? ಮಳೆಯಿಂದಾಗಿ ಬೇಗ ಹಣ್ಣಾಗ್ತದೆ ಅಡಿಕೆ. ಆಮೇಲೆ ಮತ್ತೆ ರಬ್ಬರ್ ಟ್ಯಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಮಳೆಯಿಂದಾಗಿ? ಮಳೆಗಾಲದ ನಂತರನೇ ರಬ್ಬರ್ ಹಾಲು ಹೆಚ್ಚು ಬರೋದಲ್ವಾ? ಹೌದೌದು, ಚಳಿ ಬಂದ್ರೆ ಜಾಸ್ತಿ ಬರುತ್ತೆ. ಅದೇ, ಈ ತರ ಮಳೆ ಬಂದ್ರೆ ಸಮಸ್ಯೆನೆ ಅಲ್ವಾ? ಹೌದು, ಲೀಕೇಜ್ ಇದ್ರೆ ಟ್ಯಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಮತ್ತೆ ತೆಂಗಿಗೂ ತೊಂದ್ರೆನೆ, ಅಡಿಕೆ ತೆಂಗು ಅಲ್ವಾ? ನೋಡಿ ನೋಡಿ, ಏನು ಈ ತರ ನಿರೀಕ್ಷಣೆ ಮಾಡಿರ್ಲಿಲ್ಲ ಯಾರು ಅಲ್ವಾ? ನಿಸರ್ಗ ಯಾಕಾಗಿ ಹಿಂಗ್ ಮಾಡುತ್ತಂತ ಕೆಲವೊಂದ್ಸರಿ ಆಲೋಚನೆ ಮಾಡಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಫ್ಯಾಕ್ಟ್ರಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗಿ ಆಗಿರ್ಬೋದು, ಏನೇನೋ ಅದು ಅರ್ಥನ ಆಗಲ್ಲ. ಹೌದು, ನಿಮ್ಮಲ್ಲಿ ಅಡಿಕೆನ ಅಡಿಕೆ ಅಂತ ಕರಿತೀರಾ, ಇನ್ನು ಬೇರೆ ಹೆಸರು ಏನಾದ್ರೂ ಇದೆಯಾ? ಏನಿಲ್ಲ, ಅಡಿಕೆ. ಕಂಗು ಅಂತ ಕರಿಯಲ್ವಾ? ಕಂಗು ಗಿಡಕ್ಕೆ ಕರಿತೇವೆ. ಏನಂದ್ರೆ? ಅದೇ ಅಡಿಕೆ ಗಿಡಕ್ಕೆ ಕಂಗು ಅಂತ ಹೇಳ್ತಾರೆ. ಹೌದೌದು, ತೆಂಗು ಕಂಗು. ಅದೇ. ಅಜಯ್, ಒಂದು ಪ್ರಶ್ನೆ, ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ, ಆದ್ರೂ ಏನು ತುಂಬಾ ಕ್ಲಿಷ್ಟವಾದ ಪ್ರಶ್ನೆ ಏನಲ್ಲ. ಬೆಲ್ಲ ನಿಮ್ ಕಡೆಗೆ ಮಾಡಲ್ಲ, ಕಬ್ಬು ಬೆಳೆಯೋದು ಕಡಿಮೆನೆ ಅಲ್ವಾ? ಆದ್ರೆ ಕಬ್ಬನ್ನ ಬೆಳಿಬಹುದು, ಬಳಸ್ಬೋದು ಅಲ್ವಾ? ನಿಮ್ಮಲ್ಲಿ ಏನಾದ್ರೂ ಹಾಕಿದ್ರ? ಪೂಜೆಗೆ ಸ್ವಲ್ಪ ಅಲ್ವಾ? ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಹಾಗೆ ತಿಂದ್ರಂತೂ ಇನ್ನೂ ಒಳ್ಳೇದೇ. ಏನು ತಿನ್ಲಿಕ್ಕೆ ಕಷ್ಟ ಇದೆ, ಹಲ್ಲು ಹೆದರ್ತಾ ಇದೆ ಅಂತಂದ್ರೆ ಜ್ಯೂಸ್ ಮಾಡ್ಕೊಂಡು ಹತ್ತಿರದಲ್ಲಿ ಮೆಷಿನ್ಗಳು ಸಿಗ್ತವೆ, ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೇದು ಅಲ್ವಾ? ಹೌದೌದು, ಹಾಕೊಳ್ಳಿ, ಒಳ್ಳೇದು. ಈಗ ಈ ಬೆಲ್ಲ ಮಾಡೋರು ಈ ರಾಸಾಯನಿಕಗಳನ್ನ ಹಾಕ್ತಲ್ಲನೆ ಒಂದು ತರಕಾರಿಯ ಕಾಂಡವನ್ನು ಬಳಸಿ ತಯಾರಿಸ್ತಾರೆ ಬೆಲ್ಲನ. ಅದು ಯಾವ ಕಾಂಡ ಅಂತ ಹೇಳ್ಬೋದಾ? ಒಂದು ಒಂದು ಒಂದು ತರಕಾರಿ ಕಾಂಡ, ತರಕಾರಿ ಕಾಂಡವನ್ನ ಬಳಸಿ ಕೊಳೆ ತೆಗೆದು ಏನೂ ರಾಸಾಯನಿಕವನ್ನ ಹಾಕ್ತಲ್ಲನೆ ಆರ್ಗ್ಯಾನಿಕ್ ಬೆಲ್ಲ, ಜೈವಿಕ ಬೆಲ್ಲ, ಸಾವಯವ ಬೆಲ್ಲ ಅಂತ ಹೇಳ್ತಾರಲ್ಲ, ಆ ಥರದನ್ನ ತಯಾರಿಸ್ತಾರೆ. ಯಾವ ತರಕಾರಿ ನಿಮ್ಮಲ್ಲಿ ಬೆಳೀತಾರೆ? ಈ ತರಕಾರಿನ ತರಕಾರಿಯನ್ನು ಬೆಳೀತಾರೆ, ಆ ಕಾಂಡವನ್ನು ಇವರು ಬೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋದಿದೆ. ಬೆಲ್ಲ ರಸ ಕುದಿತಾ ಇರುತ್ತಲ್ಲ ಕಬ್ಬಿನ ರಸ, ಆಗ ಅದನ್ನು ಆ ಕೊಳೆ ತೆಗಿಲಿಕ್ಕೆ ಹಾಕ್ತಾರೆ. ಅಲ್ಲ ನಾನು ತರಕಾರಿ ಕಾಂಡ ಅಂತ ಹೇಳ್ತಾರೆ ಅದು. ಹೌದು, ನೆನಪಾಗ್ತಲ್ಲ. ನೋಡೋಣ, ಮುಂದೆವರು ಮಾತಾಡ್ತಾರಲ್ಲ ಹಾಗೆ ಚರ್ಚೆ ಮಾಡ್ತಾ ಉತ್ತರ ಸಿಗುತ್ತೆ, ಕಾಯ್ತಾ ಇರಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಭಾಗಗಳಲ್ಲಿ ಮಳೆ ಬರ್ತಾ ಇದೆ, ನಿರೀಕ್ಷೆ ಮಾಡಿಲ್ಲ ಆದರೂ ರೈತರಿಗೆ ತೊಂದರೆನೇ ಇದು. ಕರೆಗಳನ್ನು ಮಾಡ್ತಿದ್ರೆ ಶ್ರೋತೃಗಳೇ, ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಹಾಗೆ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಅನುಭವಿ ರೈತರು, ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನುಭವಗಳನ್ನು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಬಹುದು. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ, ಯಾರು ತಾವು? ಯಾರು ಯಾರು ಅಂದ್ರಿ? ಚಟ್ಟಿಮಾಣಿ ಯಾರು? ತಿಮ್ಮಯ್ಯನವರು. ತಿಮ್ಮಯ್ಯನವರು, ಈಗ ಪ್ರಶ್ನೆ ಕೇಳ್ತಾ ಇದ್ವಿ. ನೀವು ಆರ್ಗ್ಯಾನಿಕ್ ಫಾರ್ಮರ್ ಅನ್ನೋ ರೀತಿಯಲ್ಲಿ ಇದೀರಲ್ಲ, ಹಾಗಾಗಿ ಹೇಳಿ ನೋಡೋಣ, ನಿಮ್ಮಿಂದ ಬರಬಹುದು ಉತ್ತರ. ಇಲ್ಲ ಇಲ್ಲ, ಬಾಳೆಗೆ ಕಾಂಡ ಅನ್ನೋದು ಇರುದಿಲ್ಲ ಅಲ್ವಾ? ಅಲ್ಲ, ಬಾಳೆದು ಕಾಂಡನದ ಅದು ಹುಸಿ ಕಾಂಡ. ಅದು ಬಾಳೆ ಬಾಳೆ ಎಲೆಗಳಿಂದ ಸೇರಿದ ಕಾಂಡ ಆಗಿರುತ್ತೆ ಅಷ್ಟೇ, ಅದು ಅದು ಬಾಳೆಕ್ಕೆ ಪ್ರತ್ಯೇಕವಾದ ಕಾಂಡ ಇರೋದಿಲ್ಲ. ಈಗ ಉದಾಹರಣೆಗೆ ಅಡಿಕೆಗೆ ಕಾಂಡ ಇದೆ ನೋಡಿ ಅಲ್ವಾ, ಆದ್ರೆ ಬಾಳೆಗೆ ಕಾಂಡ ಅನ್ನೋದು ಇರುವುದಿಲ್ಲ, ಅದು ಎಲೆಗಳ ಸಮೂಹ. ಹೌದೌದು, ಅದನ್ನೆಲ್ಲ ಬಿಡಿಸ್ತಾ ಹೋದ್ರೆ ಒಳಗಡೆ ಏನ್ ಸಿಗುತ್ತೇಳಿ ಗೊನೆಯ ಏನು ದೇಟು ಅಂತ ಹೇಳ್ತೀವಿ, ಅಥವಾ ಗೊನೆಗೆ ಅಂಟ್ಕೊಂಡಿರುವ ಭಾಗ. ಹೌದು, ಇಲ್ಲಿ ಬೆಂಡೆ ಕಾಂಡವನ್ನ ಬಳಸ್ತಾರೆ. ಬೆಂಡೆ ಕಾಂಡ, ಬೆಂಡೆ ಕಾಯಿ ಬೆಲ್ಲದ ಒಂದು ಶುದ್ಧೀಕರಣಕ್ಕೆ ತುಂಬಾ ಅನುಕೂಲ ಅಂತ ಅನ್ಕೊಂಡು ಉಪಯೋಗ ಮಾಡ್ಕೊಳ್ಳೋದಿದೆ. ಮಳೆ ಹೇಗಿದೆ ತಿಮ್ಮಯ್ಯನವ್ರೆ ನಿಮ್ ಕಡೆ? ಸ್ವಲ್ಪ ಬಿಡು ಇದೆ ಸರ್. ಹೌದಾ, ಕಾಫಿ ಹಣ್ಣಾಗಿದೆ ಈಗ ಕುಯ್ಬೇಕು ಸರ್ ಅಲ್ವಾ? ಸಮಸ್ಯೆನೆ ಸಮಸ್ಯೆನೆ ಅಲ್ವಾ? ಆಗ್ಲಿ, ಸಂಪರ್ಕ ಮಾಡಿದಕ್ಕೆ ಒಳ್ಳೇದು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ಸರ್. ಕೇಳಿದ್ರೆ ಬಾಳೆಯನ್ನ ತುಂಬಾ ಕಡೆ ನಮ್ಮ ರೈತರು ಬೆಳ್ಕೊಳ್ತಿದ್ರಿ, ಬಳಸ್ಕೊಳ್ಳಿ. ಬಾಳೆಯನ್ನ ಆಹಾರವಾಗಿ ಹಣ್ಣಾಗಿ ಒಂದು ಅನ್ನ ದಾಸೋಹ ಅಂತ ಹೇಗೆ ಹೇಳ್ತೀವೋ ಹಾಗೆ ಹಣ್ಣು ದಾಸೋಹ ರೀತಿಯಲ್ಲಿನೂ ನಾವು ಉಪಯೋಗಿಸ್ಕೊಳ್ಬೋದು. ಬಾಳೆಹಣ್ಣಿನ ಜೊತೆಗೆ ಹಾಲು ಬೆಲ್ಲ ಹಾಕ್ಕೊಂಡು ಬೇಕಾದರೆ ಜೇನುತುಪ್ಪ ಇಲ್ಲವೇ ತುಪ್ಪ ಹಾಕ್ಕೊಂಡು ತಿನ್ನೋದಿದೆ, ಚೆನ್ನಾಗಿರುತ್ತೆ. ಒಂದು 4-5 ಬಾಳೆಹಣ್ಣನ್ನು ಸೇವನೆ ಮಾಡಿದರೆ ಹೊಟ್ಟೆ ತುಂಬ ನಿಮಗೆ ಆಹಾರ ಸಿಕ್ಕಂತಾಗುತ್ತೆ, ಶಕ್ತಿನೂ ಇರುತ್ತೆ, ಪುಷ್ಟಿದಾಯಕವಾದ ಪದಾರ್ಥ, ಕೆಲಸಗಳನ್ನು ಧಾರಾಳವಾಗಿ ಮಾಡಬಹುದು, ಬೇಯಿಸ್ಬೇಕನ್ನೋ ಒಂದು ಪ್ರಸಂಗನೇ ಬರೋದಿಲ್ಲ. ಬಾಳೆಯಲ್ಲಿ ಎಷ್ಟೊಂದು ಬಗೆ ಇದೆ ಅಲ್ವಾ? ಪುಟ್ಟು ಬಾಳೆ ಅಥವಾ ಹೂಬಾಳೆ, ಪಚ್ಚಬಾಳೆ, ಚಂದ್ರಬಾಳೆ, ರಸಬಾಳೆ, ಹೀಗೆ ಭಿನ್ನ ಭಿನ್ನವಾದ ತಳಿ ನಮ್ಮಲ್ಲಿದೆ. ಮುಂದಿನ ಕರೆ ಕಡಿತವಾಯಿತು, ವ್ಯತ್ಯಾಸ ಆಯಿತು. ಮಾಡ್ತಾ ಇರಿ ಶ್ರೋತೃಗಳೇ, 200006 08-2-7-2 ಇದು ಮಡಿಕೇರಿಯ ಎಸ್ಟಿಡಿ ಕೋಡ್. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ನಮಸ್ಕಾರ, ಯಾರು ತಾವು ಹೇಳಿ, ತಮ್ಮ ಹೆಸರು? ತಮ್ಮಯ್ಯನವರು. ಎಲ್ಲಿಂದ ತಮ್ಮಯ್ಯನವರು? ಚೆಂಬು ಗ್ರಾಮದಿಂದ. ನಿಮ್ಮ ರೇಡಿಯೋ ಸ್ವಲ್ಪ ಸದ್ ಕಡಿಮೆ ಮಾಡ್ತೀರಾ? ಅಲ್ಲೆಲ್ಲ ಮಳೆ ಬೆಳೆ ಹೇಗಿದೆ ತಮ್ಮಯ್ಯನವರೇ? ಮಳೆ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ಯಾವತ್ತು ಮಳೆ ಬರ್ತದೆ, ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ, ಇವತ್ತು ಬರ್ಲಿಲ್ಲ. ಹೌದಲ್ವಾ, ಸುಬ್ರಹ್ಮಣ್ಯಕ್ಕೆ ಹತ್ರ ಆಗುತ್ತೆ ತಮ್ದಲ್ವಾ? ಹತ್ರ ಆಗ್ತದೆ. ಕಿಡು ಕಿಡು ಫಾರಮ್ ನಿಮಗೆ ಸಮೀಪ ಅಲ್ವಾ? ಕಿಡು ಕಿಡು ಫಾರಂ ಕಿದು ಫಾರಂ ಅಂತ ಹೇಳ್ತಾರಲ್ಲ, ತೆಂಗು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ಇದೆ ನಿಮ್ಗೆ ಹತ್ರ ಅಂತ ಅನಿಸ್ತದೆ. ನಿಮ್ದು ಚಂಬು ಗ್ರಾಮನ? ಚಂಬು ಗ್ರಾಮ ಸುಬ್ರಹ್ಮಣ್ಯಕ್ಕೆ ಸ್ವಲ್ಪ ದೂರನೇ ಅಲ್ವಾ? ನಾನು ಹತ್ರ ಅಂತ ಹೇಳಿ ಅಂದ್ರೆ ಮತ್ತೆ ಹಾಗೆ ಹಾಗೆ ಸಂಪಾಜೆ ಹೋಗ್ಲಿ. ಹೌದು ಹೌದು, ಸಂಪಾಜೆ ಹೋಗ್ಬಿಡಿ. ಹೌದು. ತಮ್ಮಯ್ಯನವರೇ, ನಿಮ್ಮ ಕೃಷಿ ಅನುಭವ ಹೇಳಿ, ಎಷ್ಟು ಎಕರೆ ತೋಟ ಇದೆ, ಹೇಗಿದೆ ನಿಮ್ಮ ಬದುಕು? ಎಷ್ಟು? ಒಂದು ಕಾಲ ಎಕರೆ. ಒಂದು ಕಾಲ ಎಕರೆ ಚೆನ್ನಾಗಿ ಜೀವನ ಮಾಡಬಹುದು ತಮ್ಮಯ್ಯನವರೇ. ಏನಂದ್ರೆ, ಹಿಡಿತ ಇಟ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಸುಖಿ ಪುರುಷರೇ, ಸುಖಿ ಸ್ತ್ರೀಯರು, ಸುಖಿ ಪುರುಷರು. ಅಂದ್ರೆ ನಮ್ಮ ಇತಿ ಮಿತಿಯಲ್ಲಿ ನಾವು ಜೀವನ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಅಲ್ವಾ? ಹೌದು. ಅಡಿಕೆ ಈ ಸಾರಿ ಪರವಲ್ವಾ? ಅಡಿಕೆ ಎಲ್ಲ ಕಡಿಮೆ ಹಾಕಿದ್ರು. ಅಯ್ಯೋ, ಯಾವಾಗ? ಅದು ಹಳದಿ ಹಳದಿ ರೋಗ ಬಂತು ಹೇಳಿ ಒಂದು ವರ್ಷ ಆಯ್ತು ಕಡಿದು, ಅದು ಇನ್ನು ಎರಡು ವರ್ಷ ಆಗ್ಬೇಕು. ಅದು ಸ್ವಲ್ಪ ಆತರ ಆ ಪರಿಸ್ಥಿತಿಗೆ ಹೋಗ್ಬಿಡ್ತಾ. ಹಳದಿ ರೋಗಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಕಾಣ್ಲಿಲ್ವಾ? ಗುಡ್ಡ ಬೆಟ್ಟ ಆಗೋದಿಲ್ಲ ಅದು. ಹಾಗೆ ನಾನು ಸುಮಾರು ಎಲ್ಲ ಕೇಳಿ ನೋಡಿದೆ, ಅದು ಸುಣ್ಣ ಹಾಕ್ಬೇಕಂತೆ. ಇಲ್ಲಿ ನಮ್ಮ ಬೆಟ್ಟದಲ್ಲಿ ಸುಣ್ಣ ಹಾಕಿದ್ರೆ ಮಣ್ಣೆಲ್ಲ ಸರಿ ಆಗೋದಿಲ್ಲ. ಅಲ್ಲ, ಅಲ್ಲೆಲ್ಲ ನೀರು ನಿಲ್ಲೋ ತರ ಮಾಡ್ಕೊಂಡು ಸುಣ್ಣ ಹಾಕಿದ್ರೆ ಸುಣ್ಣದಂಶ ಒಳಗಡೆ ಹೋಗುತ್ತೆ, ಅನುಕೂಲಕ್ಕೂ ಬರ್ತಿತ್ತೇನೋ. ಅವಸರ ನೋಡಿ, ಈಗ ಸುಮಾರು ಎಷ್ಟು ವರ್ಷದ ಮರಗಳನ್ನು ನೀವು ತೆಗೆದಿದ್ದು? ಮತ್ ನೋಡಿ, ಅಷ್ಟು ವರ್ಷದ ಮರಗಳನ್ನ ತೆಗೆದ್ಬಿಟ್ರೆ. ಅಲ್ಲ, ನೀವು ಸುಮ್ ಸುಮ್ನೆ ತೆಗೆದಿರಲ್ಲ, ಅನಿವಾರ್ಯವಾಗಿ ಆ ಸಂದರ್ಭ ಬಂದಿದೆ ಅಂತ ಅನ್ಕೊಂಡು ತೆಗೆದಿರ್ತೀರಿ. ಆದ್ರೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅನ್ಕೊಂಡು ನಾವು ಆಶಿಸ್ತೀವಿ ತಮ್ಮಯ್ಯನವ್ರೆ. ಒಂದು ಪ್ರಶ್ನೆ ತಮಗೆ, ಸೊಳ್ಳೆ ಪರದೇನ ನಾವು ಮನೆಗಳಲ್ಲಿ ಕಟ್ಕೊಳ್ತೀವಿ ಅಲ್ವಾ, ಸೊಳ್ಳೆ ಬರಬಾರ್ದಂತ ಅಲ್ವಾ? ಸೊಳ್ಳೆಯಿಂದ ಕಾಯಿಲೆಗಳು ಬರ್ತವೆ, ಅದು ಮಾರಣಾಂತಿಕವಾದ ಸಂದರ್ಭನು ಬಂದ್ಬಿಡುತ್ತಲ್ವಾ? ಆದ್ರೆ ಸೊಳ್ಳೆ ಪರದೆಯನ್ನ ಕೃಷಿಯಲ್ಲಿ ಬಳಕೆ ಮಾಡ್ತಾರೆ, ಎಲ್ಲಿ, ಯಾವುದಕ್ಕೆ ಕೃಷಿಯಲ್ಲಿ? ಎಲ್ಲಿ ಬಳಸ್ತಾರೆ ಅಂತ ಹೇಳ್ಬೋದಾ? ನೋಡಿ, ಸೊಳ್ಳೆ ಪರದೆಯನ್ನ ಒಂದು ಒಳ್ಳೆ ದುಡ್ಡು ಮಾಡುವ ಒಂದು ಕೆಲಸ ಇದೆ ಕೃಷಿಯಲ್ಲಿ. ನಿಮಗೆ ಸೂಕ್ಷ್ಮವಾಗಿ ಉತ್ತರನೇ ಹೇಳ್ಬಿಡ್ತೀನಿ, ಸೂಕ್ಷ್ಮವಾಗಿ ನಿಮಗೆ ಆ ಪದ ಸಿಗ್ಬೋದು. ಹುಳುಗಳನ್ನ ಸಾಕಿ ಗೂಡುಗಳನ್ನು ಪಡೆದು ಆ ಮೂಲಕ ಮಾಡ್ತಾರೆ. ಹಾ, ನೋಡಿ, ನೀವು ರೇಷ್ಮೆ ಹುಳುಗಳನ್ನು ಸಾಕ್ತಾ ಇದ್ರು ತಕ್ಷಣ ನೆನಪಿಗೆ ಬಂತಲ್ವಾ? ಹೌದೌದು, ರೇಷ್ಮೆ ಹುಳುಗಳನ್ನು ಸಾಕುವಾಗ ಈ ಸೊಳ್ಳೆ ಪರದೆಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಯಾಕಿರ್ಬೋದಂತ ಹೇಳ್ತೀರಿ? ಇಲ್ಲ, ರೇಷ್ಮೆ ಹುಳುಗಳಿಗೆ ಸೊಳ್ಳೆ ಏನೇನು ಅಲ್ಲ, ಸೊಳ್ಳೆಗಳು ರೇಷ್ಮೆ ಹುಳುಗಳಿಗೆ ಏನು ತೊಂದರೆ ಮಾಡಲ್ಲ. ಹಂಗಿದ್ದಿದ್ರೆ ರೇಷ್ಮೆ ಬೆಳೆಗಾರರು ರೇಷ್ಮೆ ಹುಳುಗಳನ್ನ ಸಾಕೋದ್ ಕಷ್ಟ ಆಗ್ಬಿಡ್ತಿತ್ತು. ಇಲ್ಲ, ಮನುಷ್ಯರಿಗೆ ಕಡದಂಗೆ ಅಥವಾ ಚುಚ್ಚಿದಂಗೆ ಸೊಳ್ಳೆಗಳು ರೇಷ್ಮೆ ಹುಳುಗಳಿಗೆ ಚುಚ್ಚಿದ್ರೆ, ಹಾನಿ ಮಾಡಿದ್ರೆ, ಇವತ್ತಿಗೆ ರೇಷ್ಮೆ ತುಂಬಾ ಕನಿಷ್ಠಕ್ಕೆ ಹೋಗ್ಬಿಡ್ತಿತ್ತು. ಆದ್ರೆ ರೇಷ್ಮೆ ಹುಳುಗಳಿಗೆ ಬಾಧೆ ಮಾಡುವ ಒಂದು ಕೀಟ ಇದೆ, ಊಜಿ ನೊಣ ಅನ್ಕೊಂಡು ಹೇಳ್ತಾರೆ. ಅದು ನೊಣನೇ ಸ್ವಲ್ಪ ದೊಡ್ಡದಿರುತ್ತೆ, ನಮ್ಮ ಮನೆಯ ನೊಣಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಆ ಊಜಿ ನೊಣ ಈ ರೇಷ್ಮೆ ಹುಳುಗಳ ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡಿ ಹಾಳು ಮಾಡುತ್ತೆ, ಸಾಯಿಸ್ಬಿಡುತ್ತೆ. ಅದು ಮೊಟ್ಟೆ ಇಟ್ಟ ಮೇಲೆ ನಿಧಾನಕ್ಕೆ ಅದು ಒಳಗಡೆ ಬೆಳೀತದೆ, ಮರಿ ಆಗ್ತಾ ಆಗ್ತಾ ಆಗ್ತಾ ಆ ಹುಳವನ್ನೇ ಸಾಯಿಸ್ಬಿಡುತ್ತೆ. ಈ ಊಜಿ ನೊಣಗಳನ್ನ ತಡಿಲಿಕ್ಕೆ ಈ ಸೊಳ್ಳೆ ಪರದೆಗಳು ತುಂಬಾ ನೆರವಾಗ್ತವೆ. ಹಾಗೆ ಪಾಲಿಹೌಸ್ ಶೇಡ್ ನೆಟ್ಗಳಲ್ಲೂ ಕೀಟ ಬರದಂಗೆ ಸೊಳ್ಳೆ ಪರದೆಗಳನ್ನು ಕಟ್ಟೋದಿದೆ. ಹೌದು, ಈ ತರ ನೋಡಿ, ಎಲ್ಲೆಲ್ಲೋ ಏನೇನೋ ಬಳಕೆ ಆಗುತ್ತೆ, ಅದು ನಾವು ಕೆಲವೊಂದ್ಸಾರಿ ಗಮನಿಸೋದಿಲ್ಲ ಅಲ್ವಾ? ಹೌದು ಹೌದು. ಆಗ್ಲಿ ತಮ್ಮಯ್ಯನವರೇ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ಕೊಡಗಿನಲ್ಲೂ ಕಡೆ ಅವರು ಇದ್ದಾರೆ, ಕುಶಾಲನಗರ ಸುತ್ತಮುತ್ತ. ಮುಂದಿನ ಕರೆ ಯಾರದು ನೋಡೋಣ. ವ್ಯತ್ಯಾಸ ಆಯಿತು, ಕರೆ ವ್ಯತ್ಯಾಸ ಆಯಿತು. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ ನಮಸ್ಕಾರ, ಮಾತಾಡಿ, ಹೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಾನು ಕುಕ್ಕೆ ಸುಬ್ರಹ್ಮಣ್ಯ ಪಂಜಾಬಿಂದ ಸರಸ್ವತಿ ಮಾತಾಡಿದ್ದೀನಿ. ಸರಸ್ವತಿ ಅವರು ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಮಾತಾಡ್ಬೇಕನ್ನೋ ಒಂದು ಸಂದರ್ಭವನ್ನ ಕಾಯ್ತಾ ಇದ್ರಿ, ಈಗ ಸಿಕ್ತಾ? ಹೌದು ಸರ್. ಹೌದೌದು, ಮಾತಾಡ್ಬೇಕು ಅಂತ ಆಯ್ತು, ತುಂಬಾ ಸಮಯ ಆಯ್ತಲ್ಲ, ಹಾಗೆ ಒಮ್ಮೆ ಮಾತಾಡುವ ಅಂತ ಆಯ್ತು ಅಲ್ವಾ. ಈಗ ಅಡಿಕೆ ಅಡಿಕೆ ಎಲ್ಲ ಕೊಯ್ದು ಅಡಿಕೆ ಎಲ್ಲ ನೀರಿನಲ್ಲಿಯೇ ಉಂಟು ಸರ್. ಇಲ್ಲಿ ಮಳೆ ಜೋರುಂಟು ಅಲ್ವಾ? ಹೌದು ಸರ್, ಮಳೆ ಈ ವರ್ಷ ಬಿಡುದಿಲ್ಲವ ಅಂತ. ಹ್ಮ್, ನೋಡಿ, ಅದಕ್ಕೆ ಒಂದು ಹಾಡು ರಚನೆ ಮಾಡ್ಬೇಕು ನೀವು. ಹೌದು, ಬಾರೋ ಬಾರೋ ಮಳೆರಾಯ ಅನ್ನೋದ್ಕಿಂತ ಬೇಡ ಬೇಡ ಮಳೆರಾಯ ಅಂತ ಹೇಳ್ಬೇಕು ಈಗ. ಹೌದು ಸರ್, ಬಿಸಿಲು ಇರ್ತದೆ ಸರ್, ಮಧ್ಯಾಹ್ನ ಮೇಲೆ ಮಳೆ ಬರ್ತದೆ. ಇವತ್ತು ಏನೋ ಇಲ್ಲ, ನೀವೇನಾದ್ರೂ ನಿಮ್ಮಂತವ್ರ ಹರಕೆ ಹೊತ್ಕೋಬೇಕಮ್ಮ, ಏನ್ ಮಾಡೋದು. ಮಳೆರಾಯ ಬರ್ಬೇಡಪ್ಪ, ಸಾಕು, ಈಗೆಲ್ಲ ಅಡಿಕೆ ಕೊಯ್ಲು ಶುರುವಾಯ್ತು, ಕಾಫಿ ಆಮೇಲೆ ಭತ್ತ ಎಲ್ಲ ಹಾಳು ಮಾಡ್ತೀಯಾ, ಎಲ್ಲ ಹಾನಿ ಆಯ್ತು. ನೋಡಿ ನೋಡಿ, ನಾವು ಏನೆಲ್ಲ ನಿರೀಕ್ಷೆ ಇಟ್ಕೊಂಡ್ರು ಅದ್ ಏನೇನ ಆಗೋಗ್ಬಿಡುತ್ತಲ್ವಾ? ಹೌದು ಸರ್, ಕೊನೆಗೆಲ್ಲ ಮಣ್ಣಿ ಸೇರ್ಬಿಡುತ್ತೆ. ಕೊಳತಿದ್ದೆ ಆದ್ರೆ ಬರುವ ಮಳೆ ಬರುವ ಹೊತ್ತಿಗೆ ಬರ್ಬೇಕು, ಯಾವಾಗ್ಲೂ ಬಂದ್ರೆ ಒಂದು ಅದು ಒಳ್ಳೇದಲ್ಲ ಸರ್, ಕೃಷಿಗೆ ಒಳ್ಳೇದಲ್ಲ. ಹೌದು ಹೌದು, ಹ್ಮ್, ನಿಜ. ಸರಸ್ವತಿ ಅವರೇ, ಪ್ರಶ್ನೆ ತಮಗೆ, ಮಲೆನಾಡಿನ ಹುಳಿ ಮಣ್ಣುಗಳಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಿಗಿರ್ತವೆ? ಅದು ಇದು ಖನಿಜ ಅಲ್ಲ ಸರ್? ಅಲ್ಲ, ಯಾವ ಖನಿಜ ಆಗ್ಲಿ ಹೇಳಿ, ಯಾವ ಖನಿಜಗಳು ಅವು ಪೋಷಕಾಂಶಗಳು ಮಣ್ಣಿನಲ್ಲಿ? ಹುಳಿ ಮಣ್ಣುಗಳಲ್ಲಿ ಯಾವ ಪೋಷಕಾಂಶಗಳು ಅಥವಾ ಖನಿಜಾಂಶಗಳು ಹೆಚ್ಚಿರ್ತವೆ? ಕ್ಯಾಲ್ಸಿಯಂ ಸರ್. ಕ್ಯಾಲ್ಸಿಯಂ, ಆಮೇಲೆ ಮತ್ತೆ ರಂಜಕ. ಎರಡು ತಪ್ಪೇ ತಪ್ಪು. ತಪ್ಪೇ ತಪ್ಪು, ಕ್ಯಾಲ್ಸಿಯಂ ಅಲ್ಲ, ರಂಜಕನಲ್ಲ. ನೋಡೋಣ ಮುಂದಿನವರು, ಯಾಕಂದ್ರೆ ನೀವೆಲ್ಲ ಇರೋದು ಹುಳಿ ಮಣ್ಣುಗಳ ಪ್ರದೇಶಗಳಲ್ಲೇ. ನಾವು ಮಣ್ಣುಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದೆ ಅಲ್ವಾ? ಹೌದು, ಹಾಗಾಗಿ ನಮ್ಮ ಪ್ರಸಾರವನ್ನು ಕೇಳ್ತಾರೆ, ಮುಂದಿನವರು ಮಾತಾಡ್ತಾರಲ್ಲ, ಚರ್ಚೆ ಮಾಡ್ತಾ ಉತ್ತರ ಸಿಗುತ್ತೆ. ಧನ್ಯವಾದ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಮಣ್ಣೇ ಜೀವ, ಮಣ್ಣೇ ದೈವ ಅನ್ಕೊಂಡು ಹೇಳೋದಿದೆ. ಮಣ್ಣಿಲ್ದಲೇ ನಾವಿಲ್ಲ, ಆದರೂ ಮಣ್ಣಿಂದ ಏನೆಲ್ಲ ಸಮಸ್ಯೆಗಳಾಗ್ತದವೆ ಅದಕ್ಕೆ ಕಾರಣ ನಾವೇ ಅನ್ಕೊಂಡು ಮಾತಾಡೋದಿದೆ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, ಕರೆ ಯಾರದು ನೋಡೋಣ. ಇಲ್ಲ, ವ್ಯತ್ಯಾಸ ಆಯ್ತು. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ಹೆಸರೇನಂದ್ರಿ? ಹೌದಾ, ಚನ್ನಯ್ಯಪ್ಪನವ್ರೆ, ಮಲೆನಾಡಿನ ಹುಳಿ ಮಣ್ಣುಗಳಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಿರ್ತವಂತ ಹೇಳ್ಬೋದಾ? ಗೊತ್ತಾಗ್ತಾ ಇಲ್ಲ, ಒಂದೇ ಸರಿ ಹೇಳ್ಬಿಟ್ಟು. ಹೌದಾ, ಅಲ್ಲ ಹೇಳಿ ನೋಡೋಣ, ಯಾವ ಪೋಷಕಾಂಶಗಳು ಹೆಚ್ಚಿರ್ತವಂತ ನಿಮ್ಮ ಮನಸ್ಸಿನಲ್ಲಿದೆ? ಏನು ಬೇಸರ ಮಾಡ್ಕೊಳ್ಳೋದೇನು ಬೇಡ, ನಿಮಗೆ ನಿಮ್ಮ ಒಂದು ತಿಳುವಳಿಕೆ ಪ್ರಕಾರ ಮಲೆನಾಡಿನ ಹುಳಿ ಮಣ್ಣುಗಳಲ್ಲಿ, ಅಂದ್ರೆ ಮಲೆನಾಡಿನಲ್ಲಿರುವ ಬಹುತೇಕ ಮಣ್ಣುಗಳು ಹುಳಿ ಮಣ್ಣುಗಳೇ. ಹುಳಿ ಮಣ್ಣುಗಳು ಅಂತಂದ್ರೆ ರಸಸಾರ ಎಷ್ಟಿರ್ಬೇಕು ಅದರಲ್ಲಿ, ಅಥವಾ ಎಷ್ಟಿರ್ತದೆ ರಸಸಾರ ಅಥವಾ? ರಸಸಾರ ಅಂದ್ರೆ ಎರೆಹುಳು ಗೊಬ್ಬರ ಅಂತ ಹೇಳ್ತೀರಿ, ರಸಸಾರನೇ ಬೇರೆ ಎರೆಹುಳು ಗೊಬ್ಬರನೇ ಬೇರೆ. ಹ್ಮ್, ರಸಸಾರ ಅಂದ್ರೆ ಪಿ ಹೆಚ್ ಅಂತ ಹೇಳ್ತಾರೆ, ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಸೂಚಿಸುವ ಮಾಪಕ ಅದು. ಹ್ಮ್, 5-5.5 ಇದ್ರೆ ಅಥವಾ 4-4.5 ಇದ್ರೆ ಅದು ಹುಳಿ ಮಣ್ಣು ಅನ್ಕೊಂಡು ಹೇಳ್ತಾರೆ. ಗೊತ್ತಾಯ್ತಾ? ಗೊತ್ತಾಗ್ತಿಲ್ಲ, ಅದೇ ನೀವು ಕೇಳಿರ್ತೀರಿ ಆದ್ರೆ ನೆನಪಿನಲ್ಲಿ ಇಟ್ಕೊಳ್ಲಿಲ್ಲ ಅಷ್ಟೇ. ಇದನ್ನ ಈ ತರದ ವಿಚಾರಗಳನ್ನ ಸುಮಾರು ಸಾರಿ ನಮ್ಮಲ್ಲೂ ಪ್ರಸಾರ ಮಾಡಿದೀವಿ, ಚರ್ಚೆ ಆಗಿದೆ, ಆದ್ರೆ ಎಷ್ಟೋ ಸಂಗತಿಗಳು ನಮ್ಮ ತಲೆಯಲ್ಲಿ ಉಳಿಯಲ್ಲ. ಹ್ಮ್, ಹೋಗ್ತಾ ಇರ್ತವೆ, ಅಳಿಸ್ಕೊಂಡು ಹೋಗ್ತಾ ಇರ್ತವೆ. ಅದೇ ಮಲೆನಾಡಿನ ಹುಳಿ ಮಣ್ಣುಗಳಲ್ಲಿ ಅಲ್ಯೂಮಿನಿಯಂ ಮತ್ತು ಕಬ್ಬಿಣ, ಐರನ್, ಈ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಅಲ್ಯೂಮಿನಿಯಂ ಮತ್ತು ಕಬ್ಬಿಣ ಇವು ಹೆಚ್ಚಾದಷ್ಟು ಕೊಳೆ ರೋಗದ ಒಂದು ಬೆಳವಣಿಗೆ ಬಹಳ ಸಹಜವಾಗಿ ಕಾಣಿಸುತ್ತೆ. ಹಂಗಾಗಿ ಕಾಳುಮೆಣಸಿಗೆ ಕೊಳೆ ರೋಗ, ಅಡಿಕೆಗೆ ಕೊಳೆ ರೋಗ, ಕಾಫಿಗೆ ಕೊಳೆ ರೋಗ, ಈ ತರದ ಸಮಸ್ಯೆಗಳು ಬರ್ತವೆ. ಆಗ್ಲಿ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೋಡಿ, ಮಣ್ಣು ಹುಳಿಯಾದಷ್ಟು ಬೆಳೆಗಳಿಗೂ ಸಮಸ್ಯೆ. ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬುಡಮೇಲು ಮಾಡಿಬಿಡುತ್ತೆ. ಎಷ್ಟೋ ಬೆಳೆಗಳು ಕೊಳೆ ರೋಗಕ್ಕೆ ತುತ್ತಾಗಿರೋದು ಈ ಅಲ್ಯೂಮಿನಿಯಂ ಮತ್ತು ಐರನ್ ಪೋಷಕಾಂಶಗಳು ಹೆಚ್ಚಿಗಿರೋದ್ರಿಂದ. ಮುಂದಿನ ಕರೆ, ನಮಸ್ಕಾರ, ಮಾತಾಡಿ. ಯಾರು ತಮ್ಮ ಹೆಸರು? ಮಲ್ಲಿಗೆ ಅಂತ ಸರ್. ಮಲ್ಲಿಗೆ ಅವ್ರು ಎಲ್ಲಿಂದ ಅಮ್ಮ? ಬಾಡಗೆರೆ ಕೇರಿ ಸರ್, ಪೊನ್ನಂಪೇಟೆ ತಾಲೂಕು. ಹೌದಾ, ಏನ್ ಮಾಡ್ತೀರಿ? ನಾವು ಕೃಷಿ ಸರ್. ಹೌದಾ, ಎಷ್ಟ ಎಕರೆ ನಿಮ್ದು? 2 ಎಕರೆ ತೋಟ ಇದೆ ಸರ್, 1 ಎಕರೆ ಗದ್ದೆ. ಗದ್ದೆ ಯಾವ್ದು ಬೆಳಿತೀರಿ? ಭತ್ತ? ನಾವು ಈ ವರ್ಷ ತುಂಗಾ ಹಾಕಿದೀವಿ ಸರ್. ಹೌದ್ರ? ನಿಮ್ಮ ಸಂಖ್ಯೆನ ಹೇಳ್ಬೋದಾ ತಾಯಿ? 8 7 6 2 6 2 6 0 6 0 3 9 3 9 3 3. ಮನೆಯಲ್ಲಿ ಯಾರ್ಯಾರಿದ್ದೀರಿ? ನಾನು, ಹಸ್ಬೆಂಡ್, ಮಗಳು ಇದ್ದಾಳೆ ಸರ್. ನಿಮ್ಮ ಯಜಮಾನರ ಹೆಸರು? ನಿಮ್ಮ ಯಜಮಾನರ ಹೆಸರು, ಹಸ್ಬೆಂಡ್ ಹೆಸರು? ಪೂಣಚ್ಚ ಅಂತ ಸರ್. ಪೂಣಚ್ಚ? ಅವ್ರೇನ್ ಓದಿದಾರೆ? ನೀವೇನ್ ಓದಿದ್ರಿ? ಎರಡು ಎಕರೆ ತೋಟ ಮತ್ತು 1 ಎಕರೆ ಭತ್ತ, ಇದರಲ್ಲಿ ನೆಮ್ಮದಿಯಾಗಿದ್ದೀರಾ? ಮತ್ತೆ ಇನ್ನೇನಾದ್ರೂ ಬೇರೆ ಕೆಲಸ ಮಾಡ್ತೀರಾ? ಹೇಗೆ? ಬೇರೆ ಏನಿಲ್ಲ ಸರ್, ಅದರಲ್ಲೇ ಸ್ವಲ್ಪ ಕಾಳುಮೆಣಸು, ತೆಂಗು ಎಲ್ಲ ಇದೆ ಸರ್. ಓಹೋ, ಗುಡ್. ಅಡಿಕೆ ನೋಡಿ, ಅಡಿಕೆ ಎಷ್ಟಿದೆ? ಒಂದು ವರ್ಷಕ್ಕೆ ಒಂದು ತಗೊಳ್ತೀನಿ ಸರ್. ಹೌದ್ರ? ಒಂದು 2 ಹಸು, 1 ಕರು ಇದೆ. ಓಹೋ, ಪ್ರತ್ಯೇಕವಾಗಿ ನಿಮ್ಮನ್ನು ಮಾತಾಡಿಸ್ತೀವಿ. ಇಬ್ರು ಪತಿ ಪತ್ನಿ ಸೇರ್ಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡು ನೆಮ್ಮದಿಯಾಗಿದ್ದೀರಿ ಅಲ್ವಾ? ಪರವಾಗಿಲ್ಲ ಸದ್ಯಕ್ಕೆ ಸರ್. ಹೌದೌದು, ಇಲ್ಲ ಅದು ಸಣ್ಣ ಸಣ್ಣ ಹಿಡುವಳಿದಾರರೆ ಬಹಳ ಚೆನ್ನಾಗಿ ಜೀವನ ಮಾಡ್ತಾರದು. ಆಳು ಕಾಳುಗಳ ಮೇಲೆ ಹೆಚ್ಚು ಅವಲಂಬನೆ ಇಲ್ದಲನೆ ಅಲ್ವಾ? ಅದೇ, ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದ್ರೆ ಪರವಾಗಿಲ್ಲ ಸರ್, ಮಳೆ ಈ ವರ್ಷ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಮಾಡೋದು, ಇದು ನಿಸರ್ಗದ ಏನ್ ಮಾಡಕ್ಕಾಗಲ್ಲ. ಹೌದೌದು, ಅದು ಅದಕ್ಕೆ ತಕ್ಕಂತೆ ನಾವು ಹೊಂದ್ಕೊಳ್ಬೇಕು, ಮುಂದೆ ತೊಂದರೆ ಆಗುತ್ತಂತ ಅನ್ಕೊಂಡೆ ಜೀವನ ಮಾಡ್ಬೇಕು. ಏನ್ ಮಾಡೋದಲ್ವಾ? ಹೌದೌದು. ರೇಡಿಯೋ ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ರಮ್ಮ? ಕೇಳ್ತಾ ಇರ್ತೀನಿ ಸರ್, ಸುಮಾರಾಗಿ ಅವಾಗ ಬೆಳಿಗ್ಗೆ 6 ಗಂಟೆಗೆಲ್ಲ ಹಾಕ್ಬಿಡ್ತೀನಿ ಸರ್. ಅಲ್ವಾ, ರಾತ್ರಿ ಎಷ್ಟೊತ್ತನಕ ಕೇಳ್ತೀರಿ? ರಾತ್ರಿ ಎಷ್ಟು ಹೊತ್ತಿನವರೆಗೂ ಕೇಳ್ತೀರಿ? ರಾತ್ರಿ 7 ವರೆಗೆಲ್ಲ ಆಫ್ ಮಾಡ್ಬಿಡ್ತೀನಿ ಸರ್. ಇಲ್ಲ, ಚೆನ್ನಾಗಿರುತ್ತೆ, ರಾತ್ರಿ 11:20 ತನಕ ಕೇಳಿದ್ರು ಚೆನ್ನಾಗಿರುತ್ತೆ. ಏನೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇರ್ತವೆ. ಅಲ್ಲ, ನಿದ್ದೆ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೂ ನೀವು ಪಕ್ಕದಲ್ಲಿ ರೇಡಿಯೋ ಇಟ್ಕೊಂಡ್ರೆ ಏನೆಲ್ಲ ಜ್ಞಾನ ಕೊಡುವ ಒಳ್ಳೆ ಮಾಧ್ಯಮ. ಸಾಯಂಕಾಲ 4 ಗಂಟೆಗೆ ಹಾಕಿದ್ರೆ 6 ವರೆಗೆ ಹಾಕ್ತೀನಿ ಸರ್, ಆಮೇಲೆ ಪುನಃ 6:30. ಹೌದು. ನಿಮ್ಮ ಪುತ್ರಿ ಏನು ಓದ್ತಿದ್ದಾರೆ? ಅವಳದು ಈಗ ಸದ್ಯಕ್ಕೆ ಒಂದ್ ಜಾಬ್ ಅಲ್ಲಿ ಇದ್ದಾಳೆ ಸರ್, ಡಾಟಾ ಆಪರೇಟ್ ಆಗಿ ಹಾಸ್ಪಿಟಲ್ ಅಲ್ಲಿ. ಸರಿನೇ ಸರಿನೇ. ಅವಳು BBM ಮಾಡಿದಾಳೆ. ಇಬ್ರು ಹೆಣ್ಮಕ್ಳು, ಇಬ್ರು ಓದಿದಾರೆ ಅಲ್ವಾ? ಇನ್ನೊಬ್ಳು M.Com ಮಾಡಿದಾಳೆ ಸರ್, ಮದುವೆ ಆದ್ಮೇಲೆ M.Com ಮಾಡಿದ್ರು, ಮದುವೆಗಿಂತ ಮುಂಚೆ BCom ಆಗಿತ್ತು. ಒಳ್ಳೇದು, ಒಳ್ಳೇದು. ಅವಳು ಕೋಆಪರೇಟಿವ್ ಟ್ರೈನಿಂಗ್ ಎಲ್ಲ ಮಾಡಿದಾಳೆ ಸರ್. ಹೌದ್ರಾ? ಕೋಆಪರೇಟಿವ್ ಟ್ರೈನಿಂಗ್ ಅಂತಂದ್ರೆ ಮಡಿಕೇರಿಯಲ್ಲಿರೋ ಸಂಸ್ಥೆಯಲ್ಲಿ ಮಾಡಿದ್ರೆ? ಮಡಿಕೇರಿಯಲ್ಲಿ ಸರ್. ಅಲ್ವಾ, BCom ಈಗ ಆಗಿದೆ, ಮುಂಚೆ GDC ಅಂತ ಇತ್ತು. ಸರಿ ಸರಿ. ಹೌದು. ಒಂದು ಪ್ರಶ್ನೆ ಅಮ್ಮ ಮಲ್ಲಿಗೆ ಅವರೇ, ಸರ್ಕಾರಿ ಸ್ವಾಮ್ಯದ ಮೀನುಮರಿ ಪಾಲನಾ ಕೇಂದ್ರವು ಕೊಡಗು ಜಿಲ್ಲೆಯಲ್ಲಿ ಎಲ್ಲಿದೆ? ಸರ್ಕಾರಿ ಸ್ವಾಮ್ಯದ ಮೀನುಮರಿ ಪಾಲನಾ ಕೇಂದ್ರ, ನೋಡಿ ನೋಡಿ, ಇಲ್ಲ ಮೀನುಮರಿ ಮೀನುಮರಿ ಪಾಲನಾ ಕೇಂದ್ರ ಅಂತಂದ್ರೆ ತಕ್ಷಣ ನಿಮಗೆ ಒಂದು ಡ್ಯಾಮ್ ನೆನಪಾಗ್ಲೇಬೇಕು. ನೋಡಿ, ಡ್ಯಾಮ್ ಅಂದೇಟ್ಗೆ ಹಾರಂಗಿ ಅಂತ ಅಲ್ಲಿ ನಿಮ್ಮ ಮನಸ್ಸು ಹಾರ್ಬಿಡ್ತು ಅಲ್ವಾ? ನೋಡಿ, ಅದೇ ಅದೇ, ಸ್ವಲ್ಪ ಕ್ಲೂ ಕೊಟ್ರೆ. ಹೌದೌದು, ಹಾರಂಗಿಯಲ್ಲಿ ಮೀನುಗಾರಿಕೆ ಇಲಾಖೆಯ ಮೀನುಮರಿ ಪಾಲನಾ ಕೇಂದ್ರ ಇದೆ. ಅಲ್ಲಿ ಸಣ್ಣ ಮೀನುಗಳನ್ನ ಬೆಳೆಸಿ ಆಸಕ್ತ ರೈತರಿಗೆ ವಿತರಣೆ ಮಾಡ್ತಾರೆ. ಹೌದು ಹೌದು, ಧನ್ಯವಾದ ತಾಯಿ, ಪ್ರತ್ಯೇಕವಾಗಿ ನಿಮ್ಮನ್ನು ಮಾತಾಡಿಸ್ತೀವಿ. ನಮಸ್ಕಾರ ಅಮ್ಮ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೋಡಿ, ಕೃಷಿ ಕುಟುಂಬದಲ್ಲಿ ಎಷ್ಟೋ ಮಹಿಳೆಯರು ಬಹಳ ಚೆನ್ನಾಗಿ ತೊಡಸ್ಕೊಂಡಿದ್ದಾರೆ. ಕೊಡಗಿನಲ್ಲಿ ಈ ರೀತಿಯ ಮಹಿಳೆಯರು ಅನೇಕ ಕಡೆ ಕಾಣಿಸಿರ್ತಾರೆ. ಅದಕ್ಕಾಗಿ ಪ್ರತಿ ಶುಕ್ರವಾರ ನಾರಿ ದಾರಿ ಈ ಮಾಲಿಕೆಯನ್ನು ಬಿತ್ತರಿಸ್ತಾ ಇದ್ದೀವಿ. ಆಲಿಸ್ತಾ ಇರಿ. ನಮಸ್ಕಾರ, ನಿಮ್ಮ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ರೇಡಿಯೋ ಸದ್ದು ಕಡಿಮೆ ಮಾಡಿದರೆ ಈ ಪ್ರತಿಧ್ವನಿಸೋದು ಮತ್ತು ಒಂಥರ ಕರ್ಕಶವಾಗಿ ಕೇಳೋದು ನಿಂತು ಬಿಡುತ್ತೆ. ಶ್ರೋತೃಗಳೇ, ಕರೆ ಮಾಡಿ ಮಾತನಾಡಿ. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. 08272 ಇದು ಮಡಿಕೇರಿಯ. ನಮಸ್ಕಾರ, ಹೇಳಿ, ಯಾರು ತಾವು ಮಾತಾಡಿ? ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಬಸವನದಿ ಅಂತ ಹೇಳಿ. ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಸರ್, ಅವನು ಯಾವ ತಿಂಗಳಲ್ಲಿ ತೆಗಿಬೇಕಂತ ಕೇಳುವಂತ ಫೋನ್ ಮಾಡಿದೆ. ಯಾವುದು? ಸ್ವಲ್ಪ ಸೊಲ್ಟಿ ಹಳದಿ ಮಂಜಲ್ ಅಂತ ಹೇಳ್ತಾರಲ್ಲ, ಶುಂಠಿನ ಸೊಲ್ಟಿ ಸ್ವಲ್ಪ ಅಡಿಸಿನ ಹಾಕಿದ್ದೇನೆ. ಹೌದಾ, ಯಾವ ತೆಗಿತೀರ ಅಂತ ನೀವ್ ಹೇಳ್ಬಿಡಿ ನೋಡೋಣ. ಅಲ್ಲಲ್ಲ, ನಾವು ಅಲ್ಲ, ನೀವು ಹೇಳಿದ ಟೈಮ್ ಮೇಲೆ ಹಾಕಿದ್ದೇನೆ. ನೀವು ಹಾಕು ಟೈಮ್ ಹೇಳಿದ್ರು ಒಮ್ಮೆ. ಹಾ, ಯಾವ ತೆಗಿಬೇಕಂತ ಅನ್ಕೊಂಡಿದ್ರಿ? ಯಾವಾಗ ತೆಗಿಬೇಕಂತ ಹೇಳಿ ಕೇಳಿಕ್ಕೆ ಫೋನ್ ಮಾಡಿ ಸರ್. ಹಳದಿ ಆಗ್ಬಿಟ್ರೆ, ಎಲೆಗಳು ಹಳದಿ ಆದಷ್ಟು ಒಂಥರ ಇನ್ನೇನು ನೆಲಕ್ಕೆ ಪೂರ್ಣ ಮಲಗಿದು ಅಂದಾಗ ತೆಗಿಬೇಕು ಅಷ್ಟೇ, ಬಹಳ ಸರಳವಾದ. ಹೌದೌದೌದು, ಹಳದಿಯಾಗಿ ಪೂರ್ಣ ಇನ್ನೇನು ಒಣಗಿದ್ವು ನೆಲಕ್ಕೆ ಪೂರ್ಣ ಅಪ್ಪಿಕೊಂಡಿದ್ವು ಅಂತಂದಾಗ ಶುಂಠಿ ಆಗ್ಲಿ ಇನ್ನು ಬೇರೆ ಗೆಡ್ಡೆ ಗೆಣಸುಗಳನ್ನ ತೆಗಿಬೇಕು. ಹೌದೌದು, ಈ ಶುಂಠಿಗೆ ಮತ್ತು ಅರಿಶಿನಕ್ಕೊಂದು ಪ್ರಶ್ನೆ. ಶುಂಠಿಯನ್ನ ಇಂಗ್ಲಿಷ್ ನಲ್ಲಿ ಏನಂತಾರೆ ಬಸವರಾಜಣ್ಣ? ಇಲ್ಲ ಗೊತ್ತಿದೆ, ಅಯ್ಯೋ ಇಲ್ಲ, ಸ್ವಲ್ಪ ಕಲ್ತಿದ್ರು ಎಷ್ಟೋ ಜನ ಇಂಗ್ಲಿಷ್ ಅನ್ನ ಬಹಳ ಚೆನ್ನಾಗಿ ಬಳಸ್ತಾರೆ ಕನ್ನಡದಲ್ಲಿ. ಇಲ್ಲ, ನಿಮ್ಗೆ ಗೊತ್ತಿದೆ ಬಸವರಾಜಣ್ಣ, ಜಿಂಜರ್ ಜಿಂಜರ್ ಅಂತ ಈಗ ಜಿಂಜರ್ ಮರ್ಚೆಂಟ್ಸ್ ಅಂತ ಕರೀತಾರೆ ಅಲ್ವಾ? ಹಾ, ಶುಂಠಿಯನ್ನ ಜಿಂಜರ್ ಅಂತ ಕರೀತಾರೆ. ಹಾ, ಅರಿಶಿನ ಟರ್ಮರಿಕ್ ಅಂತ ಕರೀತಾರೆ. ಬಹಳ ಜನ ಕೇಳಿರ್ತಾರೆ, ಮರೆತಿದ್ದಾರೆ ಅಷ್ಟೇ. ಜಿಂಜರ್ ಜಿಂಜರ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಮೊನ್ನೆ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮಕ್ಕೆ ರಾತ್ರಿ 9-10 ಗಂಟೆ ಸಮಯದಲ್ಲಿ ನೀವು ಮಾತಾಡಿದ್ದು ಕೇಳಿದ್ವಿ. ಆಸಕ್ತಿಯಿಂದ ರೇಡಿಯೋ ಕೇಳ್ತಾ ಇದ್ದೀರಿ ನೋಡಿ, ಅದೇ ರಾತ್ರಿನೂ. ಹೌದೌದು, ರಾತ್ರಿ 9-10 ಗಂಟೆಗೂ 8 ಗಂಟೆನೂ ಕಾರ್ಯಕ್ರಮನ ಸಂಪರ್ಕ ಮಾಡೋರು ಇದ್ದಾರೆ. ಒಳ್ಳೇದಣ್ಣ, ಧನ್ಯವಾದ. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ತುಂಬಾ ಜನ ರಾತ್ರಿ ತನಕನೂ ಕೇಳೋರು ಇದ್ದೀರಿ, ಅಷ್ಟು ಆಸಕ್ತಿ ನಿಮಗೆ. ವ್ಯತ್ಯಾಸ ಆಯಿತು. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೇಳಿದ್ರೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಕೃಷಿಕರು ಸಂಪರ್ಕ ಮಾಡಿ ಅನುಭವಿ ರೈತರು ಮಾತನಾಡಬಹುದು, ಮಹಿಳೆಯರು ಸಹ ಭಾಗವಹಿಸಬಹುದು. ನಮಸ್ಕಾರ, ಸಂಪರ್ಕ ಮಾಡಲಿಕ್ಕೆ 200006 08272 ಇದು ಮಡಿಕೇರಿಯ STD ಕೋಡ್. ಪ್ರತಿದಿನ ಸಂಜೆ ಕಿಸಾನ್ ವಾಣಿಯಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ಭತ್ತ ಕುರಿತಂತೆ ಭತ್ತ ಚಿತ್ತ ಈ ಸರಣಿಯಲ್ಲಿ ಅನುಭವಿ ರೈತರು ಮಾತಾಡ್ತಾ ಇರ್ತಾರೆ ಪ್ರತಿ ಗುರುವಾರ. ಹಾಗೆ ಕಾಫಿ ಕನ್ನಡಿ, ನಾರಿ ದಾರಿ ಇತ್ಯಾದಿ ಮಾಲಿಕೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಪೂವೈ ಅಂತ ಸರ್. ಪೂವೈನವ್ರು ಎಲ್ಲಿಂದ? ವಿರಾಜಪೇಟೆ RG ಗ್ರಾಮದಿಂದ. ಹಾ ಹಾ, ಆ ಕಡೆಗೆ ಹೇಗಿದೆ ಮಳೆ ಪೂವೈ? ಇವತ್ತಿಲ್ಲ. ಏನ್ ದಿನ ಬಿಟ್ಟು ದಿನ ಮಳೆ ಬರ್ತಾ ಇದೆ ಅಲ್ವಾ ಪೂವೈನವ್ರೆ? ಅನನುಕೂಲನೇ ಅಲ್ವಾ? ಇದು ಅರೇಬಿಕಕ್ಕಂತೂ ಸಮಸ್ಯೆನೆ, ರೋಬಸ್ಟಕ್ಕೂ ತೊಂದ್ರೆನೆ ಅಲ್ವಾ? ಅಲ್ವಾ, ಈ ತರ ಆಗ್ಬಿಟ್ರೆ ಸಮಸ್ಯೆನೆ. ಅಡಿಕೆಗೂ ತೊಂದ್ರೆ, ಆಮೇಲೆ ಮುಂದೆ ಬರೋ ಭತ್ತದ ಬೆಳೆಗೂ ಸಮಸ್ಯೆನೆ ಅಲ್ವಾ?